ಸಿರಿಧಾನ್ಯ ಬರಗು ಅದರ ಮಹತ್ವ ಕುರಿತು ಒಂದು ಗೀತೆಯನ್ನು ಕೇಳಿದ್ರಿ. ಇನ್ನೀಗ ತಳೆವಾಡದ ನಾಗವ್ವ ಅಮೋಘ ಸಿದ್ಧ ತೋಟದ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಮಠದಾಗ ಯಾವ ತರದ ಗಿಡ ಹುಟ್ಟಿ ಸಣ್ಣ ರುದ್ರಾಕ್ಷಿ